ಅರಮೇರಿ ಮಠಕ್ಕೆ ಇವರ ತೋಟ ಹತ್ತಿರ ಇದೆ. ಇವತ್ತು ಅವರು ಭತ್ತದ ಸಾಗುವಳಿಯಲ್ಲಿ ಹೇಗೆ ಸಾಗಿದರು ಅನ್ನೋದ್ರ ಬಗ್ಗೆ ಅನುಭವಗಳನ್ನ ಹಂಚಿಕೊಳ್ತಾರೆ. ಹನೀಫ್ ಅವರೇ, ಎಷ್ಟು ವರ್ಷಗಳಿಂದ ನೀವು ಭತ್ತವನ್ನ ಬೆಳೀತಾ ಬಂದಿದ್ದೀರಿ? ನಮಸ್ಕಾರ. ನಾವು ಒಂದು ಕೃಷಿ ಫ್ಯಾಮಿಲಿಯಲ್ಲಿ ಹುಟ್ಟಿದವರು. ನಮ್ಮ ತಾಯಿ ತಂದೆ ಇರುವಾಗ ಸುಮಾರು ಭತ್ತವನ್ನು ಬೆಳೀತಾ ಇದ್ವಿ. ಸುಮಾರು ಅಂದ್ರೆ ನನ್ನ ತಾಯಿನೇ ಇದಕ್ಕೆಲ್ಲ ಜನ ಸೇರಿಸೋದು. ಆಗ ಕೂಲಿಗೆ ಮಾಡ್ತಾ ಇದ್ದಿಲ್ಲ, ಮುಯ್ಯಾಳ ಅಂತ ಹೇಳ್ಬಿಟ್ಟು ಒಂದು ಪದ್ಧತಿ ಇತ್ತು ನಮ್ಮಲ್ಲಿ, ಆ ತರ ಮಾಡ್ತಾ ಇದ್ವಿ. ಏನಾಯ್ತು ಅಂದ್ರೆ ಸ್ವಲ್ಪ ಸಮಯ ಕಳೆದ್ಮೇಲೆ ನಮ್ಮ ತಂದೆಗೆ ನೋಡಲು ಸಾಧ್ಯವಾಗದಂತಹ ಒಂದು ಸಮಯ ಬಂತು. ಆಗ ನಾವು ಸ್ವಲ್ಪ ಡ್ರಾಪ್ ಮಾಡಿದೀವಿ. ಮತ್ತೆ ಅಣ್ಣ ತಮ್ಮಂದಿರಿಗೆ ಪಾಲಾಗೋದ್ಮೇಲೆ ನಮ್ಮ ಪಾಲಿಗೆ ಬಂದಂತಹ ಇದನ್ನು ನೋಡ್ಕೊಂಡು ಇದೀವಿ. ಮತ್ತೆ ಅದನ್ನು ನಿಲ್ಲಿಸಿದೀವಿ ನಾವು, ಯಾಕೆಂದ್ರೆ ನನಗೆ ಸ್ವಲ್ಪ ಕರೆ ಫಸಲಾಗಿದೆ, ಭೂಮಿಯಾಗಿದ್ದಕ್ಕೆ ನೀರಿನ ತೊಂದರೆ ಜಾಸ್ತಿ ಆಗ್ತಾ ಇತ್ತು. ಆಗ ನನ್ನ ಶ್ರೀಮತಿಯವರು ಹೇಳಿದ್ರು, ನಮಗೆ ವರ್ಷದಿಂದ ವರ್ಷಕ್ಕೆ ಇಷ್ಟು ನಷ್ಟ ಆಗ್ತಾ ಇದೆ, ಏನು ಮಾಡೋದು ಅಂತ. ಆಗ ತಂದೆಯವರು ಹೇಳಿದ್ರು, ನಷ್ಟ ಆದರೂ ತೊಂದರೆ ಇಲ್ಲಪ್ಪ, ಭತ್ತದ ಬೆಳೆನ ಕೈ ಬಿಡಬೇಡ ಅಂತ. ಹಂಗೆ ನಾನೇನು ಮಾಡಿದೆ, ಎಂಥದ್ದು ಮಾಡೋದು, ಈ ತಂದೆಯವರು ಹೇಳೋ ಮಾತಿಗೂ ನಮಗೆ ಅದು ದೊಡ್ಡ ಒಂದು ಇದು. ಅದಕ್ಕಾಗಿ ನಾನೇನು ಮಾಡಿದೆ, ಕರೆ ಭೂಮಿಯನ್ನು ತೋಟ ಮಾಡಿದೆ. ಅದು ತೋಟ ತುಂಬ ಚೆನ್ನಾಗಿದೆ. ಮತ್ತೆ ಸ್ವಲ್ಪ ಭತ್ತವನ್ನು ಬೆಳೆಯಬೇಕು ಒಂದು ಆಸೆಯಲ್ಲಿ ನಾನು 2.5 ಎಕರೆ ಭತ್ತವನ್ನು ಮಾಡಿದ್ದೀನಿ. ಭತ್ತವು ತುಂಬ ಚೆನ್ನಾಗಿದೆ, ಈಗ ಕಟಾವಿಗೆ ಬಂದಿದೆ. ದೊಡ್ಡಿ ಮತ್ತೆ ಚಿಂಗಿರಿ ಕಟಾವಿಗೆ ಬಂದಿಲ್ಲ, ಅದೊಂದು 15 ದಿವಸ ಆಗ್ಬೋದು. ಹತ್ತಿರ ಕಟಾವು ಮಾಡ್ತಾ ಇದ್ದೀನಿ ಸರ್. ಹತ್ತಿರ, ದೊಡ್ಡಿ, ಚಿಂಗ್ರಿ ಈ ಮೂರು ತಳಿಗಳಲ್ದಲ್ಲೇ ಈ ಹಿಂದೆ ಬೇರೆ ಬೇರೆ ತಳಿಗಳನ್ನು ಬೆಳ್ಕೊಂತ ಬಂದ್ರೆ? ನಮ್ಮ ಮನೆಯವರು ಬಿಳಿಯ ಜಾಸ್ತಿ ಬೆಳೀತಾ ಇದ್ದಿದ್ದು. ಅದಾದ್ಮೇಲೆ ಇಂಟಾನ್ ಬೆಳೆದಿದ್ದೀವಿ, ಮತ್ತೆ ತುಂಗ ಬೆಳೆದಿದ್ದೀನಿ. ತುಂಗ ಬೆಳೆದ್ರೆ ನಮಗೆ ಅದನ್ನ ಸ್ಟೋರೇಜ್ ಮಾಡೋಕೆ ಕಷ್ಟ ಆಗುತ್ತೆ, ಹುಳಗಳು ಬೇಗನೆ ಬೀಳುತ್ತೆ ಅಂತ. ನಮಗೆ ಊಟಕ್ಕಿರೋದು, ಅದಕ್ಕಾಗಿ ನಾನು ಈ ಸಲ ಹತ್ತಿರನ ಹಾಕಿದ್ದೀನಿ ಊಟಕ್ಕಾಗಿ. ನೋಡೋಣ ಅಂತ ಫಸ್ಟ್ ಹಾಕೋದು ಹತ್ತಿರ, ಆದರೆ ತುಂಬಾ ಚೆನ್ನಾಗಿದೆ ಬೆಳೆ, ಖುಷಿಯಾಗುತ್ತೆ ಕಾಣುವಾಗ ಬೆಳೆನ. ಹತ್ತಿರ ಭತ್ತವನ್ನ ಈ ಕಡೆ ಕುಸಲಕ್ಕಿಗೂ ಮತ್ತೆ ನೇರವಾಗಿ ಅನ್ನಕ್ಕೂ ಉಪಯೋಗಿಸ್ಕೊಳ್ತಾರೆ ಅಂತ ಮಾತಾಡೋದಿದೆ ಅಲ್ವಾ? ಹೌದು ಹೌದು, ಜಾಸ್ತಿ ಜನರು ಹತ್ತಿರನ ಕುಸಲಕ್ಕಿ ಮಾಡ್ತಾರೆ, ಬೆಳತಕ್ಕಿ ಮಾಡ್ತಾರೆ. ನಾನೀಗ ಜಾಸ್ತಿ ಬೆಳತಕ್ಕಿ ತಿನ್ನೋದು, ಅದಕ್ಕಾಗಿ ನಾನು ಆ ತೀರವನ್ನು ಬೆಳೆದಿದ್ದೀನಿ. ಯಾಕಂದ್ರೆ ಅದು ಸಣ್ಣ ಭತ್ತ, ಚೆನ್ನಾಗಿದೆ, ಊಟಕ್ಕೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಾನು ಊಟ ಮಾಡಿಲ್ಲ, ಆದ್ರೆ ಈ ಸಲ ನೋಡ್ಬೇಕು ಅದರದ್ದು. ದೊಡ್ಡಿ ಭತ್ತ ಹೇಗೆ ಬೆಳೆಸಿ ಮಾರಾಟ ಮಾಡ್ತೀರಿ, ಅದರ ವಿಶೇಷತೆಯನ್ನು ಸ್ವಲ್ಪ ಉಲ್ಲೇಖ ಮಾಡಿ. ದೊಡ್ಡಿ ಭತ್ತವನ್ನು ನಾನು ಬರೀ ಬೀಜಕ್ಕಾಗಿ ಮಾಡಿದ್ದೀನಿ, ಯಾವುದೇ ಮಿಶ್ರಿಲ್ಲದ ದೊಡ್ಡಿ ಭತ್ತ ತುಂಬಾ ಚೆನ್ನಾಗಿದೆ. ಸಂಪರ್ಕ ಮಾಡಿದ್ರೆ ನಾನು ದೊಡ್ಡಿ ಭತ್ತವನ್ನು ಬೀಜಕ್ಕಾಗಿ ಕೊಡ್ತೀನಿ. ಅದು ಮಿಷಿನಲ್ಲಿ ಕೊಯ್ಯೋದಲ್ಲ, ನಮ್ದು ಎಲ್ಲ ಭತ್ತವು ಕೈಯಲ್ಲೇ ಕೊಯ್ಯೋದು, ಮ್ಯಾನ್ಯುವಲ್ ಹಾರ್ವೆಸ್ಟ್ ಮಾಡೋದು. ಅದರಿಂದ ಯಾವುದೇ ತರದ ತೊಂದರೆಯೂ ಇಲ್ಲ. ಮತ್ತೆ ನಾನು ಸಗಣಿ ಕಳದಲ್ಲೇ ಬಡದು ಬಿಟ್ಟು ಭತ್ತವನ್ನು ಮಾಡೋದು, ಯಾವುದೇ ಟಾಟಲ್ಲೋ ಬೇರೆ ಯಾವ್ದರಲ್ಲೋ ಮಾಡಲ್ಲ, ಚೆನ್ನಾಗಿ ಒಣಗಿಸ್ಬಿಟ್ಟು ಬೀಜಕ್ಕಾಗಿ ಇಟ್ಟಿರ್ತೀನಿ ಸರ್. ನೋಡಿ, ಸಣ್ಣ ಸಣ್ಣ ಕಾಳಜಿ ಕ್ರಮಗಳು ಸಹ ಎಲ್ಲೆಲ್ಲೋ ಅನುಕೂಲಕ್ಕೆ ಬರ್ತವೆ. ಒಂದು, ತಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಲೇ ಸಗಣಿ ಗೊಬ್ಬರದಲ್ಲೇ ಬೆಳೆಸ್ತದ್ರಿ ಭತ್ತವನ್ನಲ್ವಾ? ಗದ್ದೆಗೆ ಒಂದು ಡ್ರಾಪ್ ಸಹ ನಾನು ಕಂಪನಿ ಗೊಬ್ಬರ ಹಾಕಲ್ಲ, ಬರೀ ಸಗಣಿ. ಅದು ಸಗಣಿ ಹಾಕುವ ರೀತಿನೂ ಬೇರೆ. ಒಂದು ಸಲ ನಮ್ಮ ನಾಟಿಗೆ ಉಳುಮೆ ಮಾಡುವಾಗ ಹಾಕ್ತೀನಿ, ಮತ್ತೆ ಸಗಣಿನ ತಗೊಂಡೋಗ್ಬಿಟ್ಟು ಎಲ್ಲ ಗದ್ದೆ ನೀರೋಗ ಪೈಪ್ ಅಂತ ಹೇಳ್ತೀವಿ, ಅದರ ಹತ್ರ ಒಂದೊಂದು ಬಟ್ಟಿ 15 ದಿವಸಕ್ಕೊಂದ್ಸಲ ಹಾಕ್ತೀನಿ ನಾನು. ಆಗ ಅದರಲ್ಲಿಯೇ ಗಂಜಲನ್ನು ಸುರಿತೀನಿ. ಆಗ ನೀರು ಗದ್ದೆಗೆ ಹೋಗುವಾಗ ಈ ಸಗಣಿ ಮೆಲ್ಲ ಮೆಲ್ಲಗೆ ಹಂತ ಹಂತವಾಗಿ ಬುಡಕ್ಕೆ ತಲುಪುತ್ತೆ. ಆಗ ಬುಡಗಳು ತುಂಬಾ ಚೆನ್ನಾಗಿರುತ್ತೆ, ಕಪ್ಪಾಗಿ ಬೆಳೀತೆ. ಭತ್ತಗಳ ಕಾಳುಗಟ್ಟುವಿಕೆಯು ಸಹ ತುಂಬಾ ಚೆನ್ನಾಗಿರುತ್ತೆ, ಜಳ್ಳು ತುಂಬಾ ಕಡಿಮೆ ಇರುತ್ತೆ ಸರ್. ಆಗಾಗ್ಗೆ ನೀವು ಸಗಣಿಯನ್ನ ಗಂಜಲವನ್ನ ನೀರಿನ ಜೊತೆಗೆ ಸೇರಿಸಿ ಕೊಡ್ತಾ ಇರ್ತೀರಿ ಅಂದ್ರೆ, ಈಗ ಒಂದು 4-5 ತಿಂಗಳ ಅವಧಿಯಲ್ಲಿ ಎಷ್ಟು ಸಾರಿ ಕೊಟ್ಟಂಗೆ ಆಗ್ತದೆ? ನಾನು ಅದೇ 10 ದಿವಸಕ್ಕೆ ಒಂದ್ಸಲ ಆದರೂ ಸಗಣಿನ ಕೊಟ್ಟಿಗೆಯಿಂದ ಡೈರೆಕ್ಟ್ ತಗೊಂಡೋಗ್ಬಿಟ್ಟು ನೀರು ಬೀಳೋ ಜಾಗಕ್ಕೆ ಅಲ್ಲೇ ಹಾಕ್ಬಿಟ್ಟು ಬಿಟ್ಬಿಡೋದು. ಆಗ ನೀರು ಅದ್ರ ಮೇಲಿಂದ ಬೀಳ್ತಾ ಬೀಳ್ತಾ ಅದು ಹಿಂಗೆ ಸ್ಪ್ರೆಡ್ ಆಗಿ ಹೋಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್ ಅದು. ನಿಜ, ಒಳ್ಳೇದೆ. ಆ ಮೂಲಕ ತಾವು ಹೇಳಿದಂಗೆ ಬೆಳವಣಿಗೆ ಚೆನ್ನಾಗಿರುತ್ತೆ, ಜೊಳ್ಳ ಆಗೋದು ಬಹಳ ಕಡಿಮೆ, ರೋಗ ಕೀಟಗಳು ಸಹ ಬರ್ಲಿಕ್ಕಿಲ್ಲ ಅಲ್ವಾ? ರೋಗ ಕೀಟಗಳು ತುಂಬಾ ಕಡಿಮೆ ಸರ್, ರೋಗ ಕೀಟಗಳಿಲ್ಲ ಭತ್ತದಲ್ಲಿ. ಆರ್ಟಿಫಿಷಿಯಲ್ ಮೆನೂರ್ ಹಾಕಿದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಬರೋದು ಅಂತ ನಂದೊಂದು ಅನಿಸಿಕೆ. ನನ್ನ ತಂದೆಯವರ ಕಾಲದಿಂದಲೇ ತಂದೆಯವರು ಗದ್ದೆಗೆ ಸಗಣಿ ಅಲ್ಲದೆ ಬೇರೆ ಯಾವ್ದನ್ನು ಹಾಕಕ್ ಬಿಡ್ತಾ ಇಲ್ಲ. ಅದೇ ತರ ಈಗ ಬೆಳೆಸ್ತಾ ಬಂದಿದ್ದೀನಿ. ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ರೀತಿಯ ಒಂದು ಮಣ್ಣನ್ನು ಬಿಟ್ಟು ಕೊಡಬೇಕು ಅಂತ ಒಂದು ಆಸೆ, ಎಲ್ಲರಿಗೂ ಒಳ್ಳೆ ಅನ್ನವನ್ನು ಉಣಿಸಬೇಕು ಅಂತ ಒಂದು ಆಸೆ. ಅದಕ್ಕಾಗಿ ಯಾವುದೇ ತರದ ಕೆಮಿಕಲ್ ಆಗ್ತಾ ಇಲ್ಲ ಸರ್. ಕೆಲವೊಬ್ಬರು ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸಿ ಮಣ್ಣಿಗೆ ಸೇರಿಸಿ ಆಮೇಲೆ ಭತ್ತ ಮಾಡ್ಕೊಳ್ತಾರೆ, ಆ ತರ ಏನಾದರೂ ಮಾಡ್ಕೊಂತೀರಾ ಅಥವಾ ಇನ್ನು ಬೇರೆ ರೀತಿಯ ಕ್ರಮಗಳನ್ನ ನಾಟಿಗಿಂತ ಮುಂಚಿತವಾಗಿ ಮಾಡ್ಕೊಳ್ತೀರಾ, ಹೇಗೆ? ನಾನು 2 ಸಾಲ ಫಸ್ಟ್ ಉಳುಮೆ ಮಾಡ್ತೀನಿ, 3ನೇ ಸಾಲಿಗೆ ನೀರು ತುಂಬಿಸ್ತೀನಿ. ನೀರು ತುಂಬಿಸಿದ ಮೇಲೆ ನಮ್ಮ ತೋಟದಲ್ಲಿ ಇರುವಂತ ಈ ನೀಲಿ ಮರ, ಬೆಳ್ಳಾಂದಿ ಮರ, ಮತ್ತೆ ಗೊಬ್ಬರ ಕಡ್ಡಿ, ಕಾಚಿ ಸೊಪ್ಪು ಇದನ್ನೆಲ್ಲ ಕಡ್ದು ಬಿಟ್ಟು ತಗೊಂಡೋಗ್ಬಿಟ್ಟು ಸಣ್ಣ ತುದಿ ತುದಿಯನ್ನ ಇಡೀ ಗದ್ದೆಯಲ್ಲಿ ಸ್ಪ್ರೆಡ್ ಮಾಡಾಕ್ತೀನಿ, ಅದ್ರ ಮೇಲೆ ನೀರು ತುಂಬಿಸ್ಬಿಟ್ಟು ಇಡ್ತೀನಿ. ನೆಕ್ಸ್ಟ್ ಉಳುವಾಗ 4ನೇ ಸಾಲಿಗೆ ಎಲ್ಲ ಮಣ್ಣೊಳಗೆ ಹೋಗಿರುತ್ತೆ, ಎಲ್ಲ ಕೊಳ್ತಿರುತ್ತೆ. ಅದು ಮಣ್ಣಿಗೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಫಲವತ್ತಾಗಿರುತ್ತೆ ಸರ್. ನೋಡಿ, ನಿಮ್ಮಲ್ಲೇ ಸಿಗುವ ಈ ಸೊಪ್ಪುಗಳನ್ನ ಬಳಕೆ ಮಾಡೋದು ವೆಚ್ಚದಾಯಕ ಅಲ್ಲ, ಪರಿಸರ ಪೂರ್ವಕವಾದದ್ದು, ಮತ್ತೆ ನಿಮಗೂ ಖುಷಿ ಕೊಡ್ತದೆ, ಅನುಕೂಲಗಳು ಅದೇ ಆಗ್ತವೆ. ದೊಡ್ಡಿ ಭತ್ತ ಎಷ್ಟು ಹಾಕೊಂಡಿದ್ರಿ, ಮತ್ತೆ ಬಿತ್ತನೆಗೆ ಅಲ್ದಲನೆ ಇನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋದಿದೆಯಾ ಅಥವಾ ಹೇಗೆ? ಅದು ಬೀಜಕ್ಕೆ ಅಲ್ಲದೆ ಹೋದರೆ ನಾನು ಅದನ್ನ ಲಾಸ್ಟಲ್ಲಿ ಮಾರ್ತೀನಿ ಸರ್. ಯಾಕಂದರೆ 2.5 ಎಕರೆ ಹಾಕಿದ್ದೀನಿ, 2.5 ಎಕರೆಯಲ್ಲಿ ನನಗೆ ಬೀಜಕ್ಕೆ ಎಷ್ಟು ಜನ ಬೇಕೋ ಅವ್ರು ಕೇಳ್ಕೊಂಡು ಬೀಜಕ್ಕೆ ತಗೊಂಡೋಗ್ತಾರೆ, ಬಾಕಿ ಇರೋದನ್ನ ನಾನು ಮಾರ್ತೀನಿ ಸರ್. ಬಿತ್ತನೆಗೆ ನೀವು ಕೊಡೋ ಒಂದು ಬೀಜ ಇದೆಯಲ್ಲ, ಅದರ ಬೆಲೆ ಮತ್ತೆ ಮುಕ್ತ ಮಾರುಕಟ್ಟೆಯಲ್ಲಿ ನೀವು ಮಾರಾಟ ಮಾಡುವಾಗ ಯಾವ ಬೆಲೆ ಇರುತ್ತೆ? ಬೀಜಕ್ಕೆ ಕೆಜಿಗೆ 38 ರೂಪಾಯಿ ಪ್ರಕಾರ ಕೊಡ್ತಾ ಇದ್ದೀನಿ ಸರ್. ನಾನು ಮೋಸ್ಟ್ಲಿ ಬೀಜಕ್ಕಾಗಿಯೇ ಮಾಡ್ತಾ ಇರೋದು, ನನಗೆ ಹೊರಗಡೆ ಮಾರಕ್ಕೆ ಆ ಥರ ಸಿಕ್ಕಿಲ್ಲ, ಎಲ್ಲ ಬೀಜಕ್ಕನ್ನೇ ತಗೊಂಡೋಗ್ತಾ ಇದ್ದಾರೆ. ಕೆಜಿಗೆ 38 ರೂಪಾಯಿ ಪ್ರಕಾರ ನಾನು ಕೊಡ್ತಾ ಇದ್ದೀನಿ ಸರ್. ಈ ವರ್ಷ ಹಾಕಿದ್ದು ದೊಡ್ಡಿ, ಮುಂದಿನ ವರ್ಷಕ್ಕೆ ಬಿತ್ತನೆ ಬದಲಾವಣೆ ಮಾಡ್ಕೊಳ್ತೀರಿ ಹೇಗೆ? ಈ ಬಿತ್ತನ್ನ ನಾನೊಂದು 2 ವರ್ಷ ಇಡೋಣ ಅಂತಿದ್ದೀನಿ, ತುಂಬಾ ಚೆನ್ನಾಗಿದೆ, ಯಾವುದೇ ಒಂದು ಮಿಶ್ರಣ ಇಲ್ಲ ಅದಕ್ಕೆ, ಅದನ್ನ ಹಂಗೆ ಇಟ್ಟುಬಿಟ್ಟು ಒಂದು 2 ವರ್ಷ ಅದನ್ನ ಕಾಪಾಡಬೇಕು ಅಂತ ಇದ್ದೀನಿ ಸರ್. ಚಿಂಗ್ರಿ ಕೆಲವೊಂದು ಕಡೆಗೆ ಬಹಳ ಚೆನ್ನಾಗಿ ಕಾಪಾಡಿ ಇಟ್ಕೊಂಡಿದ್ದಾರೆ, ಉಪಯೋಗಿಸ್ಕೊಳ್ತಾರೆ, ನೀವು ಈ ಹಿಂದೆ ಬೆಳ್ಕೊಂಡಿದ್ರೆ ಅಥವಾ ಇದೇ ಪ್ರಥಮನ? ಇಲ್ಲ, ನಾವು ಮೊದಲು ನನ್ನ ತಂದೆ ತಾಯಿ ಇರುವಾಗ ಅದೊಂದು ನಮ್ಮ ಮನೆಯಲ್ಲಿ ಪರ್ಮನೆಂಟ್ ಆಗಿರುವಂತ ಒಂದು ಭತ್ತ ಆಗಿತ್ತು. ಮತ್ತೆ ಈ ಸಲ ನಾನೇನ್ ಮಾಡಿದೆ ಅಂದ್ರೆ, ನಮ್ಮ ಪೊನ್ನಂಪೇಟೆ CET ಕಾಲೇಜ್ ಅವರ ಕಳೆದ ವರ್ಷದ ಶಿವಮೊಗ್ಗ ಅವಾರ್ಡ್ ತಗೊಂಡ್ರಲ್ಲ ರಮೇಶ್ ಅವರು, ಅವ್ರ ಕೈಯಿಂದ ನಾನು ಈ ಸಲ ತಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಗಮನ ಇದೆ, ಅದೇ ಪಲಾವಲ ಮಾಡಕ್ಕೆ ತುಂಬಾ ರುಚಿಕರ ಆಗಿರುತ್ತೆ ಸರ್ ಆ ಭತ್ತ ಚಿಂಗಿರಿ. ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ, ಆದ್ರೂ ಇಳುವರಿ ಕಡಿಮೆ ಆದರೂ ಸಹ ನಮಗೆ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ಅದು ರವಿಶಂಕರ್ ಅವ್ರ ಹತ್ರ ತಗೊಂಡ್ಬಂದಿದ್ರೆ? ಹೌದು ಹೌದು ಸರ್, ಅವ್ರ ಕೈಯಿಂದ ತಗೊಂಡು 2-3 ಸಲ ಅವ್ರ ಹತ್ರ ಹೋಗಿದ್ದೆ, 2-3 ಸಲ ಸಹ ಅವ್ರ ಕೈಯಿಂದಲೇ ಬೇರೆಯವರ ಜನರಿಗೂ ನಾನು ಅಲ್ಲಿ ಒಳ್ಳೆ ಭತ್ತ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಕೈಯಿಂದ ನನ್ನ ಚಿಕ್ಕಪ್ಪನವ್ರಿಗೂ ಕೊಡಿಸಿದ್ದೀನಿ, ನಾನು ತಗೊಂಡಿದ್ದೀನಿ ಸರ್. ನೋಡಿ, ಹೀಗೆ ಒಬ್ಬ ರೈತರಿಂದ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಬಿತ್ತನೆ ಬೀಜ ಸಾಕ್ತಾ ಇರುತ್ತೆ, ಅನುಭವಗಳು ಹಾಗೆ, ದನಕರುಗಳಿಗೂ ಒಳ್ಳೆ ಮೇವು ಸಿಕ್ಕೇ ಸಿಗುತ್ತೆ. ಮತ್ತೆ ಮಾರಾಟನು ಮಾಡ್ತೀರಾ ಹುಲ್ಲನ್ನ? ನಾನು ಹುಲ್ಲು ಮಾರಾಟ ಸ್ವಲ್ಪ ಮಾಡ್ತೀನಿ ಸರ್, ಬಾಕಿ ಇರೋದು ನನ್ನ ಸುಮಾರು ಹಸುಗಳಿದೆ, ಅದಕ್ಕೆ ಬೇಕಾಗುತ್ತೆ ಸರ್. ಸೀಸನ್ ಅಲ್ಲಿ 30-35 ಅಂತೆಲ್ಲ ಹೇಳ್ತಾರೆ, ನಾನು ವರ್ಷವೂ ನಮ್ಮ ಮಡಿಕೇರಿಲಿರುವ ಬಸವಲಿಂಗ 30-35 ಪ್ರಕಾರ ಅವ್ರಿಗೂ ಕೊಡ್ತೀನಿ, ಬಾಕಿ ಇರೋದು ನನ್ನ ಹಸುಗಳಿಗೆ ಮಡಗಿರ್ತೀನಿ ಸರ್. ಯಂತ್ರಗಳಿಂದ ಕಟಾವು ಮಾಡಿಸಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಏನು ಅನಾನುಕೂಲಗಳನ್ನ ನೀವು ಗಮನಿಸಿದ್ರಿ? ಯಂತ್ರದಿಂದ ಒಂದು ನೋಡಿದ್ರೆ ನಮಗೆ ತುಂಬಾ ಲಾಸು, ಯಾಕೆ ಅಂದ್ರೆ ಇಡೀ ಗದ್ದೆ ಭತ್ತವನ್ನು ಚೆಲ್ಲಿ ಇದು ಮಾಡಿ ಅದು ಹೇಳುದೇ ಬೇಡ, ನಾವು ಇಷ್ಟು ಕಷ್ಟಪಟ್ಟುಬಿಟ್ಟು ಇರೋ ಒಂದೊಂದು ಭತ್ತನು ಸಹ ಬಿಸಾಡುವಾಗ ನಮ್ಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ನನಗೆ ತಿಳಿದಂಗೆ ನನ್ನ ತಂದೆಯವರು ನಮ್ಮನ್ನ ಸಣ್ಣದಿರುವಾಗ ಕಟಾವು ಮಾಡಿಬಿಟ್ಟು ಹೊರೆ ಹೊತ್ತ ಮೇಲೆ ನಮಗೆ 25 ಪೈಸಾ 50 ಪೈಸಾ ಕೊಡ್ತಾ ಇದ್ರು, ಯಾಕೆಂದ್ರೆ ಕದ್ರ ಎರ್ಕಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ಇಂಪಾರ್ಟೆಂಟ್ ಅವರು ಅದಕ್ಕೆ ಕೊಡ್ತಾ ಇದ್ರು. ಈಗ ನಾವು ಒಂದು ಮಿಷಿನ್ ಅಲ್ಲಿ ಕಡ್ದುಬಿಟ್ಟು ಇಡೀ ಭತ್ತವನ್ನು ಹಾಳು ಮಾಡ್ತೀವಿ, ಮತ್ತೆ ಮೋಸ್ಟ್ಲಿ ಅಕ್ಕಿ ಸುಮಾರಾಗಿರುತ್ತೆ ಅದರಲ್ಲಿ ಬೀಜಕ್ಕೆ ಕೊಟ್ಟಾಗ. ಈ ಸಲ ನಾನು ಒಬ್ಬರ ಕೈಯಿಂದ ಬೀಜಕ್ಕೆ ದೊಡ್ಡ ಭತ್ತ ತಗೊಂಡು ಅವ್ರಿಗೆ ನಾನು ಫೋಟೋ ತೆಗೆದುಬಿಟ್ಟು ಕಳಿಸಿದೆ, ಇಷ್ಟು ಭತ್ತದಲ್ಲಿ ಇಷ್ಟು ಅಕ್ಕಿ ಇದೆ, ನಾನು ಹೆಂಗೆ ಬೀಜ ಇದು ಮಾಡುದು, ಅವ್ರದ್ದು ಒಂದೇ ಒಂದು ಮಾತು ರಿಟರ್ನ್ ಮಾಡ್ಬಿಡಿ ಅಂತ. ನಾವು ಎಲ್ಲ ಪ್ಲಾನ್ ಮಾಡಿಬಿಟ್ಟು ನಡಕೆ ಅಂತ ಹೇಳ್ಬಿಟ್ಟು ತಯಾರು ಮಾಡಿ ಮೇಲೆ ರಿಟರ್ನ್ ಮಾಡ್ಬಿಡಿ ಅಂತ ಹೇಳೋ ಒಂದು ಮಾತು ಅದು ಚೆನ್ನಾಗಿರಕ್ಕಿಲ್ಲ. ಆದ್ದರಿಂದ ಎಲ್ಲ ರೈತರಿಗೂ ನಾನು ಹೇಳುದು, ಬೀಜಕ್ಕೆ ಕೊಡುವಂತಹ ಒಂದು ಭತ್ತವನ್ನು ಮಿಷಿನಲ್ಲಿ ಕುಯ್ಬೇಡಿ, ನಿಮ್ಮ ಹತ್ರನೇ ಬೇರೊಬ್ಬರು ರೈತರು, ಅವರಿಗೆ ಒಂದು ಮೋಸ ಮಾಡುವಂತಾಗುತ್ತೆ. ಅದಕ್ಕೆ ಮ್ಯಾನುವಲ್ ಹಾರ್ವೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಬೀಜನೂ ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಬೀಜನೂ ಹುಟ್ಟುತ್ತೆ ಅಂತ ನಂದೊಂದು ಅಭಿಪ್ರಾಯ ಸರ್. ಒಂದು ಮೋಸ ಅನ್ನೋದಕ್ಕಿಂತ ಗೊತ್ತಿಲ್ಲದಂಗ ತಪ್ಪುಗಳಾಗ್ಬಿಡ್ತಾವ ನೋಡಿ, ಆಮೇಲೆ ಸುಲಭ ಆಗುತ್ತೆ, ಆಳು ಕಾಳುಗಳು ಸಿಗೋದಿಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಈ ರೀತಿ ತೊಂದರೆಗಳನ್ನು ಅನುಭವಿಸೋದು, ವಿಶೇಷವಾಗಿ ಬಿತ್ತನೆಗೆ ಬಳಸುವಾಗ. ಏನಂದ್ರೆ ಸರ್, ಬಿತ್ತನೆ ಬೀಜ ಮಿಷಿನ್ ಅಲ್ಲಿ ಕಟಾವು ಮಾಡಿದ್ರೆ ಒಂದು ಗದ್ದೆಯಲ್ಲಿ ಬೆಳೆಯ ಇರುತ್ತೆ, ಇನ್ನೊಂದು ಗದ್ದೆಯಲ್ಲಿ ಚಿಂಗಿರಿ ಇರುತ್ತೆ, ಇನ್ನೊಂದು ಗದ್ದೆಯಲ್ಲಿ ದೊಡ್ಡಿ ಇರುತ್ತೆ, ಮಿಷಿನ್ ಒಳಗಡೆ ಎಲ್ಲ ಮಿಕ್ಸ್ ಆಗುತ್ತೆ. ನಾವು ಬೀಜಕ್ಕೆ ಅಂತ ಹೇಳಿ ಕೊಟ್ಟಾಗ ಅದು ಎಲ್ಲವೂ ಮಿಕ್ಸ್ ಆಗಿಬಿಟ್ಟು ಗದ್ದೆಯಲ್ಲಿ ನಾವು ನಟ್ಟಾಗ ಒಂದು ಹಲವು ತರದ ಭತ್ತಗಳು ಮಿಕ್ಸ್ ಆಗಿರುತ್ತೆ, ಅದು ನಮಗೆ ತುಂಬಾ ಒಂದು ತೊಂದರೆ ಆಗುತ್ತೆ ಸರ್. ಅದು ಒಳ್ಳೆ ಭತ್ತದ ಒಂದು ಶೇಖರಣೆ ನಮ್ಗೆ ನಾಶ ಆಗೋಗುತ್ತೆ ಸರ್. ಕಾರ್ಮಿಕರು ಸಿಗ್ತಾರಲ್ವಾ ಕಟಾವ್ ಮಾಡ್ಲಿಕ್ಕೆ? ನನ್ನದೇ ಕಾರ್ಮಿಕರಿದೆ, ನಾನು ಸೇರ್ತೀನಿ, ನಮ್ಮದೇ ಕಾರ್ಮಿಕರು, ನಾವು ಬೇರೆ ಹೊರಗಡೆಯವರು ತೆಗೆಯೋದು ನಾನು ತುಂಬಾ ಕಡಿಮೆ. ಕಾರ್ಮಿಕರು ನನ್ನವರಾಗಿದ್ದಕ್ಕೆ ಅವ್ರಿಗೂ ಗೊತ್ತು ಯಾವ ತರ ಏನು ನನ್ನ ಕೆಲಸ ಅಂತ. ನನಗೆ ಒಂದು ದಿವಸ ಸುಮಾರು ಕೆಲಸ ಆಗ್ಬೇಕು ಅಂತಿಲ್ಲ, ಮಾಡೋ ಕೆಲಸ ಅಚ್ಚುಕಟ್ಟಾಗಿರ್ಬೇಕು ಅಂತ ಒಂದು ಆಸೆ ಅಷ್ಟೇ ಸರ್. ಭತ್ತದ ಗದ್ದೆಗಳಲ್ಲೇ ನೀವು ಕಣ ಮಾಡಿ ಅಲ್ಲಿ ಸಗಣಿ ಸಾರಿಸಿ ಬೀಜ ಪ್ರತ್ಯೇಕ ಮಾಡಿ ಈ ಕಡೆ ಬಿತ್ತನೆಗೆ ಮತ್ತು ಬಳಕೆಗೆ ಉಪಯೋಗಿಸ್ಕೊಳ್ತೀರಿ ಅಲ್ವಾ? ಗದ್ದೆಯಲ್ಲಿ ಮಾಡಲ್ಲ ಸರ್, ನನಗೆ ಕಣ ಅಂತ ಹೇಳ್ಬಿಟ್ಟು ಒಂದಿದೆ, ವರ್ಷವೂ ಅದರಲ್ಲೇ ಮಾಡುದು ಸರ್. ಅದರಲ್ಲಿ ಈ ಟೈಮಲ್ಲಿ ಉತ್ತರಿ ಆಗೋ ಹೊತ್ತಿಗೆ ಅದನ್ನ ಕ್ಲೀನ್ ಮಾಡ್ಬಿಡ್ತೀವಿ, ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಸಗಣಿ ಸಾಗಿಸ್ಬಿಟ್ಟು ಅದರಲ್ಲಿ ನಾವು ಭತ್ತವನ್ನು ತಂದು ಹೊಡೆದ್ಬಿಟ್ಟು ಇದು ಮಾಡ್ತೀವಿ ಸರ್. ಬಿತ್ತನೆಗೆ ಹಾಕುವ ಭತ್ತವನ್ನು ಸಪರೇಟ್ ಆಗಿ ಟಾಟ್ ಹಾಕ್ಬಿಟ್ಟು ಅದರಲ್ಲಿ ತಂದಿಟ್ಟು ಹರ್ಕ್ಬಿಟ್ಟು ಏನಾದ್ರೆ ಬೇರೆ ಯಾವ್ದಾದ್ರು ಮಿಸ್ರಿದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ಬಿತ್ತನೆಗೆ ಶೇಖರಣೆ ಮಾಡ್ತೀನಿ ಸರ್. ಅದರ ಗದ್ದೆಯಿಂದ ಎಷ್ಟು ದೂರ ಆಗ್ತದೆ ಕಣ? ಗದ್ದೆಯಿಂದ ಸ್ವಲ್ಪ ದೂರನೇ ಸರ್, ಸ್ವಲ್ಪ ದೂರ. ಆದ್ರೆ ಆ ಕಣ ಅಂತ ಹೇಳಿದ್ರೆ ನಾವು ಹೇಳ್ತೀವಲ್ಲ ಅದೊಂದು ಬೌಸ್ ಅಂತ, ಈ ಗದ್ದೆಯಲ್ಲಿ ಟಾಟ್ ಹಾಕ್ಬಿಟ್ಟು ಹೊಡೆಯೋದು ಅಷ್ಟು ನನಗೆ ಒಂದು ಖುಷಿ ಕಾಣ್ತಾ ಇಲ್ಲ. ನನಗೆ ಖುಷಿ ಅಂದ್ರೆ ನನ್ನ ಕಣದಲ್ಲಿ ಸಗಣಿ ಹಾಕಿ ಅದರಲ್ಲಿ ತಂದು ಇಟ್ಟು ಮೆದೆ ಇಟ್ಟುಬಿಟ್ಟು ಹಳೆ ತರದಲ್ಲಿ ಯಾವ ತರ ಮಾಡಿದ ಆ ಪದ್ಧತಿಯನ್ನೇ ಇದು ಮಾಡ್ತಾ ಇದ್ದೀನಿ ಸರ್. ಇನ್ನು ಹೇಳ್ತಾ ಇದ್ರಿ, ಭತ್ತ ಬೆಳೆಯುವ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡದೆ ಇರೋದು, ಪರಿಸರಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡ್ತಾ ಇರೋದು, ಸಗಣಿಯನ್ನ ಗಂಜಲವನ್ನ ನೀರಿನೊಂದಿಗೆ ಪೂರೈಕೆ ಮಾಡೋದು, ಏನೂ ಸಿಂಪರಣೆ ಇಲ್ದಲೇ ಬೆಳೆಯನ್ನ ಕಾಪಾಡೋದು ಅಥವಾ ಬೆಳೆಯನ್ನ ಪೋಷಣೆ ಮಾಡೋದು, ಇವೆಲ್ಲ ಒಂಥರ ಇಷ್ಟವಾಗುವ ಸಂಗತಿಗಳು ಮತ್ತು ಪರಿಸರಕ್ಕೆ ಪೂರಕವಾದದ್ದೆ. ಯಾವಾಗ ನಾಟಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀರಿ, ಬಿತ್ತನೆ ಯಾವಾಗ ಹಾಕೊಳ್ತೀರಿ? ಜೂನ್ ಅಲ್ಲಿ ನಾನು ಬಿತ್ತನೆ ಮಾಡ್ಬಿಡ್ತೀನಿ, ಜುಲೈಯಲ್ಲಿ ನಾಟಿ ಮಾಡಕ್ಕೆ ಶುರು ಮಾಡ್ತೀನಿ ಸರ್. ಯಾಕಂದ್ರೆ ನನಗೆ ಹೊಳೆ ಹತ್ತುವಂತ ಒಂದು ಪರಿಸ್ಥಿತಿ ಇಲ್ಲ, ನಾನು ಸ್ವಲ್ಪ ಬೇಗನೆ ಮಾಡ್ಬಿಡ್ತೀನಿ ಸರ್, ಫಸ್ಟ್ ಮಾಡ್ಬಿಡ್ತೀನಿ. ಮತ್ತೆ ನಾಟಿನೂ ಅಷ್ಟೇ, ಜುಲೈಯಲ್ಲಿ ನಾಟಿ ಆಗ್ಬಿಡ್ತಿರುತ್ತೆ ಸರ್ ನಂದು. ಅತಿ ಮಳೆಗೆ ತುತ್ತಾಗದಾಗ್ಲಿ ಅಥವಾ ಅತಿ ಮಳೆ ನೀರು ನುಗ್ಗದಾಗ್ಲಿ ನಿಮ್ಮಲ್ಲಿ ಹೇಗಿದೆ? ಮಳೆಯಲ್ಲಿ ಕಷ್ಟ ಇದೆ, ಏರಿ ಒಟ್ಟು ಹೋಗುದು, ನೀರು ತುಂಬಿ ಹೋಗುದು, ಈ ತರದೆಲ್ಲ ಇದೆ. ಅದನ್ನೆಲ್ಲವನ್ನು ನಾವು ನೋಡಿ, ಮಳೆ ಬರುವಾಗ ನೀರು ಗದ್ದೆಯೊಳಗೆ ಸೇರದ ರೀತಿಯಲ್ಲಿ ಪೈಪ್ ಏನೆಲ್ಲ ಮುಚ್ಚಿಬಿಟ್ಟು ಅಚ್ಚುಕಟ್ಟಾಗಿ ಮಾಡಿದ್ರೆ ನಮಗೆ ತೊಂದರೆ ಇರಕ್ಕಿಲ್ಲ, ಯಾವುದೇ ತರದ ಮಳೆಯಿಂದ ನಷ್ಟ ಆಗಲ್ಲ. ಮತ್ತೆ ಹೊಳೆ ಸೈಡ್ ಆದ್ರೆ ಹೊಳೆ ಬಂದ್ಬಿಟ್ಟು ಇದಾಗಿ ಹೋಗುತ್ತೆ, ಇದು ಸ್ವಲ್ಪ ಮೇಲ್ಗಡೆ ಮಧ್ಯ ಭೂಮಿ, ಅದರಿಂದ ಆತರ ಯಾವುದೇ ತೊಂದರೆಯೂ ನನಗೆ ಆಗ್ತಾ ಇಲ್ಲ ಸರ್. ಆನೆಗಳದ್ದು, ಹಂದಿಗಳದ್ದು, ಇತರೆ ಪ್ರಾಣಿಗಳದ್ದು ಕಾಟ? ಆನೆ ಹಂದಿಗಳದ್ದು ಕಾಟ ಇದೆ, ಆದರೆ ಸೀಸನ್ ಅಲ್ಲಿ ಜನರನ್ನ ಶೆಡ್ ಹಾಕ್ಬಿಡ್ತೀವಿ ಅಲ್ಲಿ, ಅದರಿಂದ ಏನಾಗುತ್ತೆ ಅಂದ್ರೆ ಹಂದಿ ಕಾಟ ಕಡಿಮೆ ಆಗುತ್ತೆ ಸರ್. ಇಲ್ಲ ಅಂದ್ರೆ ಹಂದಿ ಬಂದ್ಬಿಟ್ಟು ಗದ್ದೆನ ಉಡಿ ಮಾಡ್ಬಿಡ್ತದೆ. ಇವನ್ ಆನೆ ಆದರೂ ಸಹ ತೊಂದರೆ ಕೊಟ್ಟಿಲ್ಲ ಗಂದೆಗೆ ಸರಿಯಾಗಿ, ಏನೋ ದೇವರು ನಮ್ಮನ್ನ ಕಾಪಾಡ್ತಾ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಶೆಡ್ ಹಾಕಿ ರಾತ್ರಿ ಇಡೀ ಪಹರೆ ಮಾಡ್ತೀರಾ ಹೇಗೆ? ಹೌದು, ಶೆಡ್ ಹಾಕಿ ಮುಂದ್ಗಡೆ ಕುಟ್ಟೆಗೆ ಬೆಂಕಿ ಹಾಕ್ಬಿಟ್ಟು ಅವ್ರು ಇರ್ತಾರೆ, ಅವ್ರಿಗೂ ಮಲಗಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದ್ಸಲಿ ನಾನು ರಾತ್ರಿ ಹೋಗ್ತೀನಿ ಅಂದ್ರೆ ಕಟಾವ್ ಟೈಮಲ್ಲಿ ಹಂದಿಗಳು ಕಾಟ ಜಾಸ್ತಿ, ರಾತ್ರಿ ಒಂದೊಂದ್ಸಲಿ ಜೋರಾಗಿ ಟಿನ್ ಹೊಡೆಯೋದು, ಪಿಟಾಕಿ ಹೊಡೆಯೋದು, ಈ ತರ ಮಾಡ್ತಾ ಇದ್ದಾರೆ, ಹಂದಿಗಳು ಬರಲ್ಲ. ಅದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸರ್. ಬೆಂಕಿ ಇಡೀ ರಾತ್ರಿ ಹಾಕೊಳ್ತಾ ಇರ್ತಾರೆ? ಹೌದೌದು, ಅವ್ರು ಕುಟ್ಟೆಗೆ ಒಂದು ಬೆಂಕಿ ಕೊಟ್ಬಿಡ್ತಾರೆ, ಅದು ಹಂಗೆ ಇಟ್ಕೊಂಡಿರುತ್ತೆ ಬೆಳಿಗ್ಗೆ ತನಕ, ಬೆಳಿಗ್ಗೆ ಸ್ವಲ್ಪ ನೀರು ಚುಮ್ಸ್ಬಿಟ್ಟು ಬಂದ್ಬಿಡ್ತೀವಿ ನಾವು. ಜೊತೆಗೆ ಸದ್ದು ಮಾಡ್ತಾ ಇರಬೇಕು, ನಿದ್ದೆನೂ ಸ್ವಲ್ಪ ಮಾಡ್ಕೊಂತಾರ ಹೇಗೆ? ಮಾಡ್ತಾರೆ ಮಾಡ್ತಾರೆ, ನಿದ್ರೆ ಒಳ್ಳೆ ಚೆನ್ನಾಗಿ ಮಾಡ್ಕೊಳ್ತಾರೆ. ಬೆಂಕಿಯಿಂದ ಸ್ವಲ್ಪ ಈ ಸ್ಮೆಲ್ಲಿಗೆ ಹಂದಿಗಳು ಭಯಂಕರ ಸ್ಮೆಲ್ ಹಿಡಿಯೋ ಒಂದು ಇದು, ನಮ್ಮ ಸ್ಮೆಲ್ ಇದ್ರೆ ಆ ಕಡೆಗೆ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಒಳ್ಳೇದೇ ನೋಡಿ, ಆ ತರ ಮಾಡೋದ್ರಿಂದ ಅನುಕೂಲ. ಭತ್ತ ಒಂಥರ ಮಾಗಿದ್ಮೇಲೆ ಕಟಾವು ಆಗೋ ತನಕ ಒಂದು ತಿಂಗಳು ಕಾಲ ಪಹರೆ ಮಾಡ್ಬೇಕಾಗತ್ತೆ, ಕಾವಲು ಕಾಯ್ಬೇಕಾಗತ್ತೆ ಹೇಗೆ? ಹೌದು ಸರ್, ಒಂದು ಒಂದೂವರೆ ತಿಂಗಳು ಕಾವಲು ಕಾಯಬೇಕಾಗತ್ತೆ ಸರ್. ಒಂದೊಂದ್ಸಲಿ ನಾವು ಮಕ್ಕಳು ಹೋಗ್ತೀವಿ, ಮತ್ತೆ ಬಾಕಿ ಇರೋ ಟೈಮಲ್ಲಿ ನಮ್ಮ ಕೆಲಸದವರು ಇರ್ತಾರೆ, ಅವ್ರು ಮಾಡ್ತಾರೆ. ಅದಕ್ಕೆಲ್ಲ ಸಪ್ರೇಟ್ ಆಗಿರುವಂತಹ ವೇಜಸ್ ಕೊಟ್ಬಿಡ್ತೀನಿ, ಅವ್ರಿಗೂ ಖುಷಿ ಆಗುತ್ತೆ. ಹಾಗೆ ಇರೋದ್ರಲ್ಲಿ ನಾವು ಸಮಸ್ಯೆಗಳನ್ನ ದೂರ ಇಟ್ಕೊಂಡು ನಿರ್ವಹಣೆ ಮಾಡ್ಕೊಂತ ಹೋಗ್ಬೇಕು, ಅದು ಉಪಯುಕ್ತವಾದದೆ. ಇಲ್ಲೆಲ್ಲ ಹೇಗೆ ಭತ್ತ ಬೆಳೆಯೋರು, ರೈತರ ಸಂಖ್ಯೆ ಕಡಿಮೆ ಆಗಿದೆಯಾ ಅಥವಾ ಈ ತರ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತದ್ರೆ ಹೇಗೆ? ನಾನು ಹೇಳುದಾದ್ರೆ ನಮ್ಮ ಊರು ಭತ್ತದ ಕಣಜ ಅಂತ ಹೇಳಕ್ಕೆ ಒಂದು ಇಷ್ಟಪಡ್ತಿದ್ದೆ ಒಂದು ಟೈಮಲ್ಲಿ. ಈಗ ನೋಡಿದ್ರೆ ಒಂದು ತಲೆಯಿಂದ ಇನ್ನೊಂದು ತಲೆ ತನಕ ನೋಡಿದ್ರೆ ಏನೂ ಇಲ್ಲ, ಯಾರು ನಡ್ತಾ ಇಲ್ಲ ಭತ್ತ. ನಷ್ಟ ನಷ್ಟ ಅಂತ ಹೇಳ್ತಾರೆ, ಆದ್ರೆ ಯಾವ ತರ ನಷ್ಟ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಅಚ್ಚುಕಟ್ಟಾಗಿ ಅದೇ ಹೇಳ್ತಾ ಇರೋದು, ಈ ಕಂಪನಿ ಗೊಬ್ಬರಕ್ಕೆ ಡಿಪೆಂಡ್ ಆಗದೆ ನಾವು ಸಾಕಿರುವ ಹಸುಗಳಿಂದ ಸಗಣಿಗಳನ್ನು ಗಂಜಲವನ್ನು ಕೊಡ್ತಾ ಹೋದ್ರೆ ನಮ್ಗೆ ಯಾವುದೇ ತರದ ನಷ್ಟ ಆಗಲ್ಲ ಅಂತ ನಂದೊಂದು ಅನಿಸಿಕೆ. ಯಾಕಂದ್ರೆ ಹುಲ್ಲಿಗೆ ಒಳ್ಳೆ ರೇಟ್ ಇದೆ, ಭತ್ತಕ್ಕೆ ರೇಟ್ ಸಿಕ್ಕದ ಕಾರಣ ಜನರು ಹತ್ರ ಹೇಳ್ತಾರೆ. ಹುಲ್ಲು ಸಹ ಚೆನ್ನಾಗಿ ನಾವು ಕೈಯಲ್ಲಿ ಕಟಾವು ಮಾಡಿಕೊಂಡು ಬಂದ್ರೆ, ಮಿಷಿನಲ್ಲಿ ಕಟಾವು ಮಾಡದೆ ಹೋದ್ರೆ ನಮ್ಗೆ ಹುಲ್ಲಲ್ಲಿ ತುಂಬಾ ಲಾಭದಾಯಕವಾಗಿರುತ್ತೆ ಸರ್. ಭತ್ತದ ಹುಲ್ಲನ್ನ ದನಕರುಗಳಿಗೆ ಹೇಗೆ ಬಳಕೆ ಮಾಡ್ಕೊಳ್ತೀರಿ? ಮುಂಗಾರಿ ಹಿಂಗಾರಿ ಬೇಸಿಗೆಯಲ್ಲಿ ಹಾಕೊಳ್ತೀರಾ ಅಥವಾ ಹಸಿರು ಹುಲ್ಲು ಕಡಿಮೆ ಆದ್ಮೇಲೆ ಹಾಕೊಳ್ತೀರಾ? ನಾನು ಭತ್ತದ ಒಂದೊಂದು ಕಟ್ಟು ಹುಲ್ಲು ಒಂದೊಂದು ಹಸುಗೆ ನಾನು ಹಾಕ್ತೀನಿ, ಮತ್ತೆ ಹಸಿರು ಹುಲ್ಲು ಎಲ್ಲಿಂದಲ್ಲ ಸಿಗುತ್ತೆ ಅಲ್ಲಿಂದಲ್ಲ ಕಟ್ಕೊಂಡು ಬರ್ತೀನಿ. ಈಗ ತೋಟದಲ್ಲಿ ಕೆಲಸದವರಿಗೆ ಮೂರುವರೆಗೆ ಬಿಟ್ಬಿಡ್ತೀನಿ ಅವ್ರನ್ನ, ಹುಲ್ಲು ಕಡೀರಿ ಅಂತ ಹೇಳ್ತೀನಿ. ಅವ್ರು ಹುಲ್ಲು ಕಡ್ಕೊಂಡು ಪಿಕಪ್ ಎಲ್ಲ ಹಾಕೊಂಡು ತಂದ್ಬಿಟ್ಟು ಹಸುಗಳಿಗೆ ಹಾಕ್ತಾರೆ, ಅದು ಆಗುತ್ತೆ ಇದು ಆಗುತ್ತೆ ಸರ್. ಭತ್ತದ ಹುಲ್ಲನ್ನ ನಿರಂತರವಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಿ, ಹಾಗೆ ಇತರೆ ಉದ್ದೇಶಕ್ಕೂ ಉಪಯೋಗ ಆಗ್ತೈತೆ, ಬಳಕೆ ಆಗ್ತಾ ಇದೆ ಹೇಗೆ? ಹೌದು ಸರ್, ಈಗ ನಮ್ಗೆ ಯಾರಾದ್ರೂ ಕೇಳ್ತಾರೆ ನನಗೆ ಇಷ್ಟು ಹುಲ್ಲು ಬೇಕು ಅಂತ, ಅವ್ರಿಗೆ ಕೊಡ್ತೀನಿ, ಬಾಕಿ ಇರೋದು ನನ್ನ ಹಸುಗಳಿಗೆ ಹಾಕ್ಬಿಟ್ಟು ನಾ ಇದು ಮಾಡ್ತೀನಿ ಸರ್. ಅದನ್ನ ಒಳ್ಳೆ ಗೊಬ್ಬರನೂ ಅಲ್ಲ ಸರ್, ಅದು ತುಳಿದು ಬಿಟ್ಟು ಎಲ್ಲ ಇದಾಗಿ ಮಲಗೋ ಜಾಗದಲ್ಲೆಲ್ಲ ಹಾಕಿದ್ರೆ ಒಳ್ಳೆ ಗೊಬ್ಬರ, ಅದು ಸಗಣಿನೂ ಜಾಸ್ತಿ ಆಗುತ್ತೆ, ನಮ್ಗೆ ಗೊಬ್ಬರನೂ ಜಾಸ್ತಿ ಸಿಗುತ್ತೆ ಸರ್. ಭತ್ತದ ಕಟಾವ್ ಆದ್ಮೇಲೆ ಅಲ್ಲಿ ತರಕಾರಿಗಳೇನಾದ್ರೂ ಬೆಳ್ಕೊಳ್ಳೋದು ಅಥವಾ ಹಾಗೆ ಬಿಡೋದು? ನಾನು ಭತ್ತದ ಗದ್ದೆಯಲ್ಲಿ ತರಕಾರಿ ಹಾಕಿಲ್ಲ ಸರ್, ನಾನು ಕೆರೆ ಹತ್ರ ಒಂದು ಜಾಗವನ್ನು ಹಂಗೆ ಬಿಟ್ಟಿದ್ದೀನಿ. ಅಲ್ಲಿ ನನಗೆ ನಿರಂತರವಾಗಿ ನಾನು ಬೆಳೆಸ್ತಾ ಇರ್ತೀನಿ ತರಕಾರಿ. ನನಗೆ ಬೇಕಾದಂತ ಎಲ್ಲ ತರಕಾರಿಗಳು, ನೂಕೋಲು, ಮೂಲಂಗಿ, ಕೋಸು, ಬೀನ್ಸು, ಮೀಟ್ರಲ್ ಸಂಡೆ, ಕುಂಬಳಕಾಯಿ ಆಗಲಿ, ಎಂಥದ ಸೌತೆಕಾಯಿ ಆಗಲಿ, ಎಲ್ಲೋ ಆ ಜಾಗದಲ್ಲಿ ಹಾಕೊಂಡು ಬೆಳೆಸ್ತಾ ಇರ್ತೀನಿ ಸರ್. ಬರೀ ದುಡ್ಡು ಲಾಭ ಅನ್ನೋದಕ್ಕಿಂತ ಆ ಪ್ರೀತಿ ಮಮತೆ ಮತ್ತು ಇತರೆ ಪ್ರಯೋಜನಗಳನ್ನು ಗಮನಿಸ್ಕೊಳ್ಬೇಕು ಯಾವುದೇ ಒಂದು ಬೆಳೆ ಅಥವಾ ಯಾವುದೇ ಒಂದು ವಿಚಾರಗಳನ್ನು ಮಾಡುವಾಗ. ಅದು ನಮ್ಮ ಕಸಬಿಗೆ ಪೂರಕವಾಗಿ ಇದ್ದೇ ಇರುತ್ತೆ, ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳದಲ್ಲೇ ಬಹಳ ಲಘುವಾಗಿ ಬರೀ ದುಡ್ಡಿನ ದೃಷ್ಟಿಯಲ್ಲಿ ಅಳತೆ ಮಾಡ್ಲಿಕ್ಕೆ ಹೋಗಿ ಕೈ ಬಿಟ್ಬಿಡ್ತೀವಿ, ಆಮೇಲೆ ಪರಿತಪಿಸ್ಕೊಳ್ತೀವಿ. ಕೆಲವೊಬ್ರು ಹೇಳದಿದೆ, ನಷ್ಟ ಆದ್ರೂ ಚಿಂತಿಲ್ಲ, ಗದ್ದೆಗಳನ್ನ ಹಾಳ್ಬಿಟ್ಟು ನೋಡ್ಲಿಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ ಅಂತ ಅನ್ಕೊಂಡು ಹೀಗೆ ಕಾಫಿ ತೋಟವನ್ನ ನೀವು ಮಾಡಿಕೊಳ್ತಾ ಅರ್ಥಪೂರ್ಣವಾಗಿ ಸಾಕ್ತಿದ್ರಿ, ಈ ಕಡೆ ಮೇಕೆಗಳನ್ನು ಸುಮಾರು ವರ್ಷಗಳಿಂದ ಸಾಕೊಂತ ಬಂದಿದ್ರಿ, ಕೋಳಿಗಳನ್ನ ಇಟ್ಕೊಂಡಿದ್ರಿ, ಜೇನನ್ನ ಸಾಕೊಳ್ತೀರಿ, ಭತ್ತವನ್ನು ಬಿಡದಲ್ಲನೆ ಬೆಳೀತಾ ಬಂದಿದ್ರಿ, ಒಂಥರ ಖುಷಿ ಆಗ್ತದೆ ಜೀವನ ಹೀಗೂ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ನಿಮ್ದು ಒಂದು ಒಳ್ಳೆ ಉದಾಹರಣೆ. ಕೋಳಿ ಗೊಬ್ಬರ ಅಥವಾ ಆಡಿನ ಗೊಬ್ಬರ ಭತ್ತಕ್ಕೆ ಹಾಕೋದಿಲ್ವಾ ನೀವು? ಕೋಳಿ ಗೊಬ್ಬರ ಆಡು ಗೊಬ್ಬರ ನಾನು ಭತ್ತಕ್ಕೆ ಹಾಕಲ್ಲ, ಬರೀ ಅಡಿಕೆಗೆ ಕೊಡ್ತಾ ಇದ್ದೀನಿ, ಬೇರೆ ಯಾವುದಕ್ಕೂ ಕೊಡ್ತಾ ಇಲ್ಲ. ಬರೀ ಅಡಿಕೆಗೆ ಒಳ್ಳೆ ಇದು, ಮತ್ತೆ ತರಕಾರಿಗೆ ಹಾಕ್ತಾ ಇದ್ದೀನಿ ಸರ್. ಆಡು ಗೊಬ್ಬರ, ಆಡು ಗೊಬ್ಬರ ತರಕಾರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸುಮಾರು ಟೈಮ್ ತನಕ ಅದರದ್ದು ಅಂಶ ತರಕಾರಿಗೆ ಸಿಗ್ತಾ ಇರುತ್ತೆ. ಆ ಜಾಗದಲ್ಲಿ ಬೇರೆ ತರಕಾರಿ ಹಾಕುವ ಅದಕ್ಕೂ ಬೇಗನೆ ಗಿಡ ಹೆಸರಾಗಿ ಹೇಳಕ್ಕೆ ತುಂಬ ಅನುಕೂಲ ಆಗುತ್ತೆ ಸರ್. ಸಂತೋಷ ಆಯ್ತು ಹನೀಫ್ ಅವರೇ, ತಾವು ಸಮಗ್ರ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭತ್ತದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಹಂಚಿಕೊಟ್ರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಆಕಾಶವಾಣಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್. ಕೇಳಿದ್ರೆ ಇದುವರೆಗೆ ವಿರಾಜಪೇಟೆ ತಾಲೂಕು ಮೈತಾಡಿ ಗ್ರಾಮದ ಮಹಮ್ಮದ್ ಹನೀಫ್ ಅವರ ಜೊತೆಗೆ ಅವರು ಹಾಲಿ ಬೆಳೆಯುತ್ತಿರುವ ದೊಡ್ಡಿ, ಚಿಂಗ್ರಿ ಹಾಗೆ ಅತಿರ ಭತ್ತದ ಸಾಗುವಳಿಯಲ್ಲಿನ ಅನುಭವಗಳನ್ನು ಪಡೆದುಕೊಂಡ್ವಿ, ನಿಮಗೆ ತಿಳಿಸಿದ್ವಿ. ದೊಡ್ಡಿ ಭತ್ತದ ಬಿತ್ತನೆಯನ್ನು ಅವರು ಇತರರಿಗೆ, ಆಸಕ್ತರಿಗೆ ವಿತರಣೆ ಮಾಡ್ತಿದ್ದಾರೆ. ಹಾಗೆ ಅನುಭವವು ಚೆನ್ನಾಗಿದೆ. ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಲೇ, ಔಷಧಿಗಳನ್ನು ಹೊಡಿತಲೇ, ಸಗಣಿ ಮತ್ತು ಗಂಜಲವನ್ನು ನೀರಿನೊಂದಿಗೆ ಪೂರೈಕೆ ಮಾಡಿ ಕೆಸರು ಮಾಡಿ ಮಾಡುವಾಗ ತಮ್ಮ ತೋಟದ ವಿವಿಧ ಸೊಪ್ಪುಗಳನ್ನು ಹಾಕ್ಕೊಂಡು ಪರಿಸರ ಪ್ರಿಯ ತತ್ವದಲ್ಲಿ ಭತ್ತವನ್ನು ಸಾಗುವಳಿ ಮಾಡ್ತಿದ್ದಾರೆ. ಅವರ ಸಂಖ್ಯೆ 9448915115, 9448915915. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೃಷಿ ಕುರಿತಂತೆ ಈಗ ಒಂದು ಹಾಡು. ಬಿ ಎ ಗಣೇಶ್ ಅವರು ಈ ಗೀತೆಯನ್ನ ಹಾಡಿದ್ದಾರೆ. ಬನ್ನಿ ಬಾಂಧವರೆ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ಬನ್ನಿ ಬಾಂಧವರೆ ಬನ್ನಿ, ಬನ್ನಿ ಬಾಂಧವರೆ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ನಮ್ಮ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ, ವೈಯಕ್ತಿಕ ಸಾಂಘಿಕ ಶಿಸ್ತಿನಿಂದ ವೃದ್ಧಿ, ಕೃಷಿಯಿಂದಲೇ ನಮ್ಮೆಲ್ಲರ ಅಭಿವೃದ್ಧಿ, ಕೃಷಿಯಿಂದಲೇ ನಮ್ಮೆಲ್ಲರ ಅಭಿವೃದ್ಧಿ. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ಸೂರ್ಯ ಬೇಕು, ಭೂಮಿ ಬೇಕು, ಗಾಳಿ ಬೇಕು, ಜಲ ಬೇಕು, ಪ್ರಾಣಿ ಪಕ್ಷಿ ಜೀವಿಗಳು ಇರಬೇಕು. ಸೂರ್ಯ ಬೇಕು, ಭೂಮಿ ಬೇಕು, ಗಾಳಿ ಬೇಕು, ಜಲ ಬೇಕು, ಪ್ರಾಣಿ ಪಕ್ಷಿ ಜೀವಿಗಳಿರಬೇಕು. ಕೃಷಿಯು ಎಲ್ಲೆಡೆ ಇರಬೇಕು, ಕೃಷಿಕರು ಸುಖವಾಗಿರಬೇಕು, ಕೃಷಿಕರು ಸುಖವಾಗಿರಬೇಕು. ಇದು ನಮ್ಮ ಪುಣ್ಯ ಭೂಮಿ, ನಮ್ಮ ಕಾಯಕ ಭೂಮಿ, ಬದುಕಿಗೆ ಬಲ ನೀಡಿದ ಭೂಮಿ. ಸದಾ ನಾವೆಲ್ಲ ದುಡಿಮೆ ಮಾಡೋಣ, ದುಶ್ಚಟಗಳಿಂದ ದೂರವಿರೋಣ, ಸಮಯಕ್ಕೆ ಬೆಲೆ ಕೊಡೋಣ, ಪರಿಸರ ಕಾಳಜಿಯನ್ನು ಸದಾ ಇಟ್ಟುಕೊಳ್ಳೋಣ. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ.

ಮಾಜಿ ಸೈನಿಕರ ಕ್ರೀಡಾಕೂಟ ನಡೆದು ಕ್ರೀಡಾಕೂಟನ ಉದ್ಘಾಟನೆ ಮಾಡಿ ಮಾತಾಡಿದ ವಿರಾಜಪೇಟೆ ಶಾಸಕ ಕೊಂಬಾರನ ಜಿ ಬೋಪಯ್ಯನವು ದೇಶದ ಸೇನಾ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿರುವ ಜಿಲ್ಲೆನ ಮಾಜಿ ಯೋಧರಿಗೆ ಬೇರೆ ಬೇರೆ ಸಮಸ್ಯೆಗೆ ಇದ್ದು ನಿವೃತ್ತಿ ಆದ ಮೇಲೆ ನೆಮ್ಮದಿಲಿ ಬದುಕಿಗೆ ಕೃಷಿ ಭೂಮಿ ವಾಸಕ್ಕೆ ಜಾಗೆ ಬೇಕು ಅಂತ ತಿಳಿದು ಸೇರಿದಂಗೆ ಮಾಜಿ ಯೋಧರ ಬೇರೆ ಬೇರೆ ಬೇಡಿಕೆಗಳನ್ನ ಅಧಿವೇಶನದಲ್ಲಿ ಸರ್ಕಾರದ ಗಮನಕ್ಕೆ ತಂದವೆ ಅಂತ ಹೇಳಿದೋ. ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ನಾವು ಭಾಗವಹಿಸಿದ್ದು ಸೈನಿಕ ಸಂಘದ ಪದಾಧಿಕಾರಿಗ ಅಂತಾರಾಷ್ಟ್ರೀಯ ಮಟ್ಟದ ಪದಕ ವಿಜೇತ ಕ್ರೀಡಾಪಟು ಮಾಜಿ ಸೈನಿಕ ಎಚ್ ಎ ಚಿನ್ನಪ್ಪ ಸೇರಿದಂಗೆ ಗಣ್ಯರು ಮತ್ತೆ ಯೋಧರ ಕುಟುಂಬದವು ಭಾಗವಹಿಸಿದ್ದು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಮತ್ತು ಗೋಣಿಕೊಪ್ಪ ಕಾವೇರಿ ಕಾಲೇಜು ಇವರ ಕೂಡುಕೂಟಲ್ಲಿ ನಾಳೆ ಹಗಲು 11:30 ಗಂಟೆಯಿಂದ ಗೋಣಿಕೊಪ್ಪದ ಕಾವೇರಿ ಕಾಲೇಜಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ನಡೆಯಕ್ಕಿದ್ದು ಆಸಕ್ತಿ ಇರೋ ಸೂಕ್ತ ದಾಖಲೆಗಳೊಟ್ಟಿಗೆ ಭಾಗವಹಿಸಕ್ಕೆ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆಗಳನ್ನ ಪರಿಹಾರ ಮಾಡಿಕ್ಕಾಗಿ ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಹಿಂಬತ್ತು 4 ಗಂಟೆ ಮುಟ್ಟ ಮಡಿಕೇರಿ ಉಪವಿಭಾಗ ಕಚೇರಿನ ಆವರಣದಲ್ಲಿ ಜನಸಂಪರ್ಕ ಸಭೆ ನಡೆಯಕ್ಕಿದ್ದು ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ಸಾರ್ವಜನಿಕರು ಏನಾದ್ರು ಸಮಸ್ಯೆ ಅಥವಾ ಪುಕಾರ್ಗ ಇದ್ದರೆ ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ಮಾಡಿರೆ ಪರಿಹಾರಕ್ಕೆ ಕ್ರಮ ತಕೊಂಡವೆ ಅಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ಕೇಳಿಕೊಂಡಳು. ಕಳೆದ 5 ದಶಕಗಳಿಂದ ಕರಾಟೆ ಕ್ಷೇತ್ರದಲ್ಲಿ ಮಾಡಿದ ಸೇವೆಗಾಗಿ ಸಿಎಸ್ ಅರುಣ್ ಮಾಚಯ್ಯನವಕ್ಕೆ ವಿಶ್ವ ಶೆಟಾರಿಯೋ ಕರಾಟೆ ಒಕ್ಕೂಟದ ಕಡೆಯಿಂದ ಜೀವಮಾನ ಸಾಧನೆಗಾಗಿ ಪ್ರಶಸ್ತಿ ಕೊಟ್ಟು ಗೌರವಿಸಿದಳು. ಇಟಲಿಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೀಯಿಂಗ್ ಪೈಪೋಟಿಲಿ ಭಾರತದ ಪರವಾಗಿ ಹೆಣ್ಣುಮಕ್ಕಳ ವಿಭಾಗದ ಇದೇ ಸುರುಣ ಸಲ ಕೊಡಗಿನ ತೆಕ್ಕಡ ಭವಾನಿನವು ಬೆಳ್ಳಿ ಪದಕ ಪಡ್ಕೊಂಡು ದೇಶ ಮತ್ತು ಜಿಲ್ಲೆಗೆ ಕೀರ್ತಿ ತಂದಳು. ಈ ಸಾಧನೆ ಮಾಡಿರುವ ಇವು 2023 ಫೆಬ್ರವರಿಲಿ ಸ್ಲೊವೇನಿಯಾಲಿ ನಡೆಯಕ್ಕಿರುವ ನಾರ್ಡಿಕ್ ವಿಶ್ವ ಚಾಂಪಿಯನ್ಶಿಪ್ಗೆ ಸಹ ಅರ್ಹತೆ ಪಡ್ಕೊಂಡಿದ್ದು ದೇಶನ ಪ್ರತಿನಿಧಿಸುವೆ ಅಂತ ಗೊತ್ತಾವಟು. ಕಾನೂನು ಮಾಪನಶಾಸ್ತ್ರ ಇಲಾಖೆನ ಕಡೆಯಿಂದ ನಾಳೆಯಿಂದ 27 ಮುಟ್ಟ ಶನಿವಾರ ಸಂತೆನ ಗುಡುಗಳಲೆ ಗ್ರಾಮದ ಹೋಂಡಾ ಶೋರೂಮ್ನ ಹತ್ರ ತಾತ್ಕಾಲಿಕ ಸತ್ಯಾಪನೆ ಮುದ್ರೆ ಶಿಬಿರ ನಡೆದಿದೆ. ಸಂಬಂಧಪಟ್ಟವು ತಮ್ಮಲ್ಲಿರುವ ಅಳತೆ, ತೂಕ ಮತ್ತು ತೂಕದ ಸಾಧನಗಳನ್ನ ಹಾಜರು ಮಾಡಿ ಮುದ್ರೆ ಮಾಡಿಸಿಕಂಬಂಗೆ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಿದಳು. ಮಡಿಕೇರಿ ನಗರಸಭೆನ ವ್ಯಾಪ್ತಿಯಲ್ಲಿ ಕಟ್ಟಡಗಳ ಹಾಳಾದ ತುಂಡುಗ ಬೇಡದ ಸಾಮಾನುಗಳನ್ನ ಬೇಕಾಬಿಟ್ಟಿ ಬಿಸಾಕುತ್ತಿರುವುದರಿಂದ ವಾಹನ ಓಡಾಟಕ್ಕೆ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದು ಇನ್ನು ಮುಂದೆ ಇಂಥದ್ದು ಕಂಡುಬಂದರೆ ಸಂಬಂಧಪಟ್ಟವಕ್ಕೆ 1,000 ರೂಪಾಯಿ ದಂಡ, ಹಂಗೆ ಕಾನೂನು ಕ್ರಮ ಜರುಗಿಸುವೆ. ಹಾಗಾಗಿ ಸಾರ್ವಜನಿಕರು ಮಡಿಕೇರಿ ನಗರನ ಶುಚಿಯಾಗಿಡಿಕೆ ಪೂರ್ತಿ ಸಹಕಾರ ಕೊಡಕು ಅಂತ ಪೌರಾಯುಕ್ತರು ಕೇಳಿಕೊಂಡಳು. ಮೈಸೂರಿನ ಶರಣು ವಿಶ್ವವಚನ ಫೌಂಡೇಶನ್ನ ಕಡೆಯಿಂದ ಕೊಡುವ 2022 ಸಾಲಿನ ರಾಜ್ಯ ಮಟ್ಟದ ಚಿನ್ಮಯಿ ಜ್ಞಾನಿ ಶಿಕ್ಷಕ ಪ್ರಶಸ್ತಿನ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆನ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮಕುಮಾರ್ನವು ಪಡ್ಕೊಂಡಳು. ಮೈಸೂರಲ್ಲಿ ನಡೆದ ರಾಜ್ಯ ಮಟ್ಟದ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಲಿ ಬೆಟಗೇರಿ ಕಿಕ್ ಬಾಕ್ಸಿಂಗ್ ಸಂಸ್ಥೆನ ಆಟಗಾರ ಪಟ್ಟಡ ಬಿ ಧನುಷ್ ಬೆಳ್ಳಿ ಪದಕ ಗೆದ್ದಳು. ಚೇರಂಬಾಣೆ ಅರುಣ ಪದವಿ ಪೂರ್ವ ಕಾಲೇಜಿನ 2 ಪಿಯುಸಿಲಿ ಓದ್ತಿರುವ ಇವು ಹೆರವನಾಡು ಗ್ರಾಮದ ಪಟ್ಟಡ ಬಿ ಬೆಳ್ಳಿಯಪ್ಪ ಮತ್ತು ಭಾರತಿ ದಂಪತಿಗಳ ಮಂಗ. ಕಿರುಂದಾಡು ಗ್ರಾಮದ ಗೌಡ ಜನಾಂಗದವರ ಹುತ್ತರಿ ಊರೋರ್ಮೆ ಸಮಿತಿನ ಅಧ್ಯಕ್ಷರಾದ ಬಿಟ್ಟೀರ ಅಪ್ಪಾಜಿನವರ ಅಧ್ಯಕ್ಷತೆಯಲ್ಲಿ ನಡೆದು ಊರೋರ್ಮೆ ಜಂಬರಲ್ಲಿ ಸಮಿತಿನ ಕಾರ್ಯದರ್ಶಿ ದೇವಜನ ಪಳಂಗಪ್ಪ ಸೇರಿದಂಗೆ ಊರಿನ ಎಲ್ಲಾ ಜನಾಂಗ ಬಾಂಧವು ಹಾಜರಿದ್ದು ಆಟ ದೈಹಿಕ ಶಕ್ತಿ ಸಾಮರ್ಥ್ಯದೊಟ್ಟಿಗೆ ಮಾನಸಿಕ ಸ್ಥಿಮಿತ ಗೆಲ್ಲಕು ಅಂತೇಳುವ ಹಠ ಆತ್ಮವಿಶ್ವಾಸ ಕೊಟ್ಟದೆ. ಇದರಿಂದ ಬದುಕಲಿ ಎಂಥದೇ ಪರಿಸ್ಥಿತಿ ಬಂದರೂ ಧೈರ್ಯಲಿ ಹೋರಾಡಿಕೆ ಮನಸ್ಸು ಬಂದದೆ ಅಂತ ಏಕಲವ್ಯ ಪ್ರಶಸ್ತಿ ವಿಜೇತೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ್ತಿ ಕೆ ಪೊನ್ನಮ್ಮನವು ಅಭಿಪ್ರಾಯಪಟ್ಟಳು. ಟಿಶೆಟಗೇರಿನ ರೂಟ್ಸ್ ವಿದ್ಯಾಸಂಸ್ಥೆಯಲ್ಲಿ ನಡೆದ ವಿದ್ಯಾಸಂಸ್ಥೆನ ವಾರ್ಷಿಕೋತ್ಸವದಲ್ಲಿ ಮುಖ್ಯ ನೆಂಟರಾಗಿ ಮಾತಾಡಿದ ಅವು ಶಾಲೆ ಮತ್ತು ಸರ್ಕಾರ ಕೊಡ್ತಿರುವ ಅವಕಾಶಗಳನ್ನ ಬಳಸಿಕೊಂಡು ಉತ್ತಮ ಸಾಧನೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ದು. ಹಾವೇರಿಲಿ ನಡೆಯಕ್ಕಿರುವ 86 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿಕೆ ಆಸಕ್ತಿ ಇರೋಕೆ ಹೆಸರು ನೋಂದಣಿ ಮಾಡಿಕೊಂಬಕ್ಕೆ ಇದೇ ತಿಂಗಳ 25 ಮುಟ್ಟ ಅವಕಾಶ ಇದ್ದು ಆಸಕ್ತಿ ಇರೋವು ಮಡಿಕೇರಿ ಸುದರ್ಶನ ವೃತ್ತದ ಹತ್ತಿರ ಇರುವ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 500 ರೂಪಾಯಿ ಕೊಟ್ಟು ರಸೀತಿ ಪಡ್ಕೊಳಕು ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ನವು ಮನವಿ ಮಾಡ್ಯಳು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆ ಮತ್ತು ಮೂಡುಬಿದ್ರೆ ಆಳ್ವಾಸ್ ವಿದ್ಯಾಸಂಸ್ಥೆನ ಕೂಡುಕೂಟಲ್ಲಿ ನಾಳೆ 21 27 ಮುಟ್ಟ ದಕ್ಷಿಣ ಕನ್ನಡ ಜಿಲ್ಲೆನ ಮೂಡುಬಿದ್ರೆಯಲ್ಲಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲ್ ನಗರ, ಮಡಿಕೇರಿ. ಜನತಾ ಬಜಾರ್ ಮಡಿಕೇರಿ, ನಮ್ಮಲ್ಲಿ ದಿನಬಳಕೆಯ ದಿನಸಿ ಸಾಮಗ್ರಿಗಳು, ಮನೆ ಬಳಕೆಯ ಎಲ್ಲ ವಸ್ತುಗಳು ಸೇರಿದಂತೆ ಕಾಫಿ ಕುಯಿಲಿಗೆ ಬೇಕಾದ ಕುಕ್ಕೆಗಳು, ತಾಟುಗಳು, ಕಾಫಿ ಒಣಗಿಸಲು ಬೇಕಾದ ಗುಣಮಟ್ಟದ ತಾರ್ಪಾಲಗಳು ಕಡಿಮೆ ದರದಲ್ಲಿ ದೊರೆಯುತ್ತದೆ. ಬನ್ನಿ ಜನತಾ ಬಜಾರ್ ಮಡಿಕೇರಿ. ಕೊಡವತಕ್ಕ ಎಳ್ತುಗಾರರ ಕೂಟ ಪ್ರಕಟಿಸಿದ ಕೋಟ್ರಂಗಡ ಸಜನಿ ಸೋಮಯ್ಯ ಕಾದಂಬರಿ ಆಧಾರಿತ ಕಾಲಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನದ ಕೊಡವ ಸಿನಿಮಾ ನೆಲ್ಚಿಬೊಳಿ ಕಾನೂರು ಕೋತೂರು ಮಹಿಳಾ ಸಮಾಜ ಸಭಾಂಗಣದಲ್ಲಿ ಇಂದು ಮತ್ತು ನಾಳೆ ಬೆಳಿಗ್ಗೆ 11 ಗಂಟೆಗೆ, ಮಧ್ಯಾಹ್ನ 2 ಗಂಟೆ ಹಾಗೂ ಸಂಜೆ 6 ಗಂಟೆಗೆ ಪ್ರದರ್ಶನ. ಬನ್ನಿ ನೋಡಿ ಪ್ರೋತ್ಸಾಹಿಸಿ. ಕೊಡವ ಸಿನಿಮಾ ನೆಲ್ಚಿಬೊಳಿ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಎಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನಿರತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪರಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಕುಶಾಲನಗರದ ಟಾಪ್ ಕೋಲ್ ಜಂಜಮ್ ಇದೀಗ ನವೀಕರಣಗೊಂಡು ಅತಿ ವಿಶಾಲವಾದ ಮಳಿಗೆಯೊಂದಿಗೆ ನಿಮ್ಮ ಸೇವೆಗೆ. ಇದೀಗ ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ 25% ಡಿಸ್ಕೌಂಟ್. ಆಂಟಿಕ್ ಹಾಗೂ ಟೆಂಪಲ್ ಆಭರಣಗಳ ಮೇಕಿಂಗ್ ಚಾರ್ಜ್ 9.99% ನಿಂದ ಪ್ರಾರಂಭ. ಟಾಪ್ ಕೋಲ್ ಜಂಜಮ್, ಬಿಎಂ ರೋಡ್, ಕುಶಾಲನಗರ. ಅಮ್ಮತ್ತಿ ಕೊಡವ ಸಮಾಜತ್ರ ಆದನೆಲು ಪುತ್ತರಿ ಊರೋರ್ಮೆ ಇದೇ 23 ಬೊಳ್ಳ್ಯಾಚ ಬೈಟಾಪಕ ಅಂಜನ ಗಂಟೆ ಅಂಜ ನಡ್ಪ. ಉಮ್ಮತ್ತಾಟು, ಬೊಳ್ಕಾಟು, ಕೋಲಾಟು, ಪರ್ಯಕಾಳಿ ಕೂಡ್ನನಕ್ಕೆ ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ, ಪಾರಂಪರಿಕ ಪ್ರದರ್ಶನ ಇಪ್ಪ. ಬೈಟು 9 ಗಂಟೆಗೆ ಊಟೋಪಚಾರ. ಸಮಾಜತ್ರ ಸದಸ್ಯಂಗ ಪಿಂಜ ಸಂಸಾರ ಕಾರ್ಯಾಲಯ ಬಂತು ಕೂಡಿಯಾಡೊಂದು ಕಟ್ಟಣಿತ್ತು. ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ, ಕೊಡವ ಸಮಾಜ, ಅಮ್ಮತ್ತಿ. ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ December 20 and 21 ಮೆಗಾ ಲೋನ್ ಮತ್ತು ಎಕ್ಸ್ಚೇಂಜ್ ಮೇಳ ನಡೆಯಲಿದ್ದು, ಎಲ್ಲಾ ಮಹೀಂದ್ರ ವಾಹನಗಳ ಮೇಲೆ 1 ಲಕ್ಷದವರೆಗೆ ಆಕರ್ಷಕ ಕೊಡುಗೆಗಳು ಹಾಗೂ ನಿಮ್ಮಲ್ಲಿರುವ ವಾಹನಗಳಿಗೆ ಅತ್ಯುತ್ತಮ ಎಕ್ಸ್ಚೇಂಜ್ ರೇಟ್ ಪಡೆಯಲು ಈ ಮೇಳದಲ್ಲಿ ಭಾಗವಹಿಸಿ. ಮೈಸೂರು ಫರ್ಟಿಲಿಟಿ ಸೆಂಟರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇಮ್ಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ. ಮೈಸೂರು ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ. ವಿಜಯನಗರ 4th Stage, ಔಟರ್ ರಿಂಗ್ ರೋಡ್, ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ನಿಧನ ಸುದ್ದಿ. ಮಡಿಕೇರಿ ಅಪ್ಪಚಕವಿ ರಸ್ತೆ ನಿವಾಸಿ ಮೂಟೆಮನೆ ಜಿ ರಮೇಶ್ ಅವರು ಇಂದು ನಿಧನರಾಗಿದ್ದು, ಮಡಿಕೇರಿ ನಗರಸಭೆಯ ಮಾಜಿ ಆಯುಕ್ತರಾದ ಪುಷ್ಪಾವತಿ ಅವರ ಪತಿ 63 ಪ್ರಾಯದ ಮೂಟೆಮನೆ ಜಿ ರಮೇಶ್ ಅವರ ಅಂತ್ಯಕ್ರಿಯೆ ನಾಳೆ 60 ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಕಟ್ಟಡ ಅವಶೇಷತನ ಕಂಡಕಂಡಲ್ಲಿ ವಿಲೇವಾರಿ ಮಾಡುವುದು ಪುರಸಭೆ ಅಧಿನಿಯಮ 1964 ಪಿಂಜ ಕನ್ಸ್ಟ್ರಕ್ಷನ್ ಅಂಡ್ ಡೆಮೊಲಿಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಪೊಲೆ ಅಪರಾಧ ಅಂದು ಪೌರಾಯುಕ್ತ ವಿಜಯ್ ಅರಿಚಿಟ್ಟು. ತಂಗಡ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿತು ಮಾಹಿತಿ ತಂದ ಅವು, ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಕಟ್ಟಡ ಭೂಕುವಕ ಉತ್ಪತ್ತಿಯಾಪ ಅವಶೇಷತನ ವೈಜ್ಞಾನಿಕ ಆಯಿತು ವಿಲೇವಾರಿ ಮಾಡುವಕ ಘನತ್ಯಾಜ್ಯ ನಿವೇಶನ ಘಟಕತ್ತು ಜಾಗತ್ನ ಕಾತು ಬೆಚ್ಚಿತು. ಅವಶ್ಯಕತೆ ಉಳ್ಳವು ನಿರ್ಕಮಾಡ್ನ ಶುಲ್ಕತನ ಕಟ್ಟಿದು ನಗರಸಭೆ ವಾಹನತ್ರ ಮೂಲಕ ಇಲ್ಲೆಂಗಿ ಸ್ವಂತ ವಾಹನತ್ನ ಬಳಸಿಕೊಂಡು ನಿರ್ಕಮಾಡ್ನ ಜಾಗತ ಅವಶೇಷತನ ವಿಲೇವಾರಿ ಮಾಡುವನಕ್ಕೆ ಎಣ್ಣಿತು. ಮಡಿಕೇರಿ ನಗರತ್ರ ಮನ್ನಾರತ್ನ ಕಾತೋಕು ಪಿಂಜ ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮತನ ಪರಿಣಾಮಕಾರಿಯಾಯಿತು ಅನುಷ್ಠಾನಕ್ಕೆ ಕೊಂಡವಪ್ಪಕ್ಕೆ ಸಾರ್ವಜನಿಕಂಗ ಸಹಕಾರ ತಪ್ಪನಿಕೆ ಕೇಟಂಡತ್ತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿದ ತೊಂದರೆ ಆಕತನಿಕೆ ಕರೆಂಟ್ ಸರಬರಾಜು ಮಾಡುವಕ್ಕ ನಾಪೋಕ್ಲಲ್ಲಿ ಕರೆಂಟ್ ವಿತರಣಾ ಕೇಂದ್ರತ್ನ ಸ್ಥಾಪನೆ ಮಾಡೋಂಡು, ನಾಪೋಕ್ಲು ಚೆಸ್ಕಾಂ ಕಚೇರಿಯಲ್ಲಿ ಸಿಬ್ಬಂದಿಗಳ ನಿಯೋಜನೆ ಮಾಡುವಕ್ಕೆ ಕ್ರಮ ಹೊತ್ತೊಂಡು, ಕರೆಂಟ್ ಬಿಲ್ಕ್ ಸಂಬಂಧಪಟ್ಟನಿಕೆ ಸಮಸ್ಯೆನ ಪರಿಹಾರ ಮಾಡುವಕ್ಕ ನಾಪೋಕ್ಲಲ್ಲಿ ವ್ಯವಸ್ಥೆ ಮಾಡಿ ತರೋಂಡು ಪಿಂಜ, ವೋಲ್ಟೇಜ್ ಸಮಸ್ಯೆನ ಪರಿಹಾರ ಮಾಡಿ ತರೋಣಂದು ನಾಪೋಕ್ಲು ಗ್ರಾಮ ಪಂಚಾಯಿತಿ ಸಭಾ ಬಾಡಿಲ ನಡೆದ ವಿದ್ಯುತ್ ಅದಾಲತ್ಲ್ಲಿ ಸಾರ್ವಜನಿಕಂಗ ಹೋರಾಟ ಮಾಡಿಚಿ. ಅದಾಲತ್ತಲು ಕೂಡಿಯಾಡಿ ತಿಂಜ ಮೈಸೂರು ವಿಭಾಗದ ಮುಖ್ಯ ಅಭ್ಯಂತರ ಉಮೇಶ್ ಚಂದ್ರ ತಕ್ಕ ಪರಂದಿತ್ ನಾಪೋಕ್ಲದು ಕರೆಂಟ್ ವಿತರಣಾ ಕೇಂದ್ರತ್ನ ಸ್ಥಾಪನೆ ಮಾಡುವಕ್ಕೆ ಜಾಗ ಪರಿಶೀಲನೆ ನಡೆಸಿತ ಕ್ರಮ ಅಡ್ತವ ಅಲ್ಲತ ಕಾಪಿ ಬಳಕಾರಕ್ ಪತ್ತು ಹೆಚ್ ಪಿ ಕತ್ತನರ ಮೋಟರ್ಕ್ ಬಣ್ಣ ಕರೆಂಟ್ ಕೊಡಪಕ್ಕೆ ಕ್ರಮ ಅಡ್ತಂಡಿತ್ತು ಇದಂಗ್ ಅವಶ್ಯ ಅನ್ನ ದಾಖಲೆನ ಬಳಕಾರ ಇಲಾಖೆ ಕೊಡ್ಕೊಂಡು ಅರಿಚಿಟತ್ ಮಿನ್ಯಕ ತಕ್ಕ ಪರಂದಿತ್ ಪರಿಶಿಷ್ಟ ಜಾತಿ ಪಿಂಜ ಪರಿಶಿಷ್ಟ ಪಂಗಡಕಾರಕ್ಕೆ 75 ಯೂನಿಟ್ ರಚಕ್ಕೆ ಕರೆಂಟ್ನ ಬಣ್ಣೆ ಆಯ್ತು ಕೊಡಪ್ಪ ಕೂಟಕ್ಕೆ ಕರೆಂಟ್ ಗ್ರಾಹಕಂಗಡ ಸಮಸ್ಯೆನ ಪರಿಹಾರ ಮಾಡುವಕ್ಕೆ ಮೊಟ್ಟಮೊಟ್ಟಾಯ್ತು ಕ್ರಮ ಅಡ್ತವ ಅಂದ ಅಣಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳನ್ನ ಪಾರ್ವತಿ ಅಂಡಕೋರು ಕಾರ್ಯಕ್ರಮ ನಡೆದ ಅದಾಲತ್ಲ್ಲಿ ಚೆಸ್ಕಾಮ್ರ ಬಾರೆ ಬಾರೆ ಹಂತತ್ರ ಅಧಿಕಾರಿಯ